ನಂತರ ನಿಮಗೆ ಕುತ್ತಿಗೆ ಬೆಂಕಿ ರೋಗ ಅಂತ ಒಂದು ಬರುತ್ತೆ. ಇದು ಕೂಡ ಶಿಲೀಂಧ್ರದಿಂದ ಬರುವಂಥದ್ದು. ಇದು ತೆನೆ ಬಂದ ನಂತರ ಕಾಣಿಸ್ಕೊಳ್ಳೋದು. ತೆನೆ ಬಂದ ನಂತರ ತೆನೆಯ 1 ಸೆಂಟಿಮೀಟರ್ ಕೆಳಗಿನ ಭಾಗದಲ್ಲಿ ಮೊದಲಿಗೆ ನಿಮಗೆ ಏನಾಗುತ್ತೆ, ಹಸಿರು ಬಣ್ಣ ಇದ್ದಿದ್ದು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ನಂತರ ಆ ಭಾಗ ಕಂದು ಬಣ್ಣಕ್ಕೆ ತಿರುಗಿ ನಂತರ ತೆನೆ ಒಣಗಲು ನಿಮಗೆ ಪ್ರಾರಂಭ ಆಗುತ್ತೆ. ಈ ರೋಗ ಬಹಳ ನಷ್ಟವನ್ನು ಉಂಟು ಮಾಡುವಂಥ ರೋಗ. ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಾಗಿ ಇದು ಕಾಣಿಸ್ಕೊಳ್ಳುತ್ತೆ ಎಲ್ಲ ಭಾಗದಲ್ಲೂ. ನಮ್ಮ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಎಲ್ಲ ಭಾಗದಲ್ಲೂ ಇದು ಹೆಚ್ಚು ನಷ್ಟವನ್ನು ಉಂಟು ಮಾಡುವಂಥ ರೋಗ. ಈ ರೋಗಕ್ಕೆ ನಿಮಗೆ ಯಾವ ನಿರೋಧಕ ತಳಿ ಅಂದರೆ ಬೆಂಕಿ ರೋಗಕ್ಕೆ ಸಹಿಷ್ಣುತ ತಳಿ ಇದೆ. ಅಂದರೆ ಈಗ BR ಬಾಂಗ್ಲಾ ಭತ್ತ ಅಂತ ಹೇಳ್ತೀರಿ, 2655, ಅದು ಮತ್ತು ರಾಶಿ ಅಂತ ಇದೆ. ಇವೆರಡೂ ರೋಗ ತಡ್ಕೊಳ್ಳುವಂಥ ಶಕ್ತಿ ಇದೆ. ಆದರೆ ನಿರೋಧಕ ಅಂದರೆ ರೋಗ ಬರದೇ ಇಲ್ಲ ಅಂತ ಇರೋವಂಥ ಯಾವ ತಳಿನೂ ಇಲ್ಲ. ಆದ್ದರಿಂದ ಈ ಗುತ್ತಿಗೆ ಬೆಂಕಿ ರೋಗಕ್ಕೆ, ನಾನು ಎಲೆ ಬೆಂಕಿ ರೋಗಕ್ಕೆ ರೋಗ ಲಕ್ಷಣಗಳ ನಂತರ ನೀವು ಸಿಂಪಡಣೆ ಮಾಡಿ ಅಂತ ನಿಮಗೆ ಶಿಫಾರಸು ಮಾಡ್ತೀನಿ. ಆದರೆ ಗುತ್ತಿಗೆ ಬೆಂಕಿ ರೋಗಕ್ಕೆ ನೀವು ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡಬೇಕಾಗತ್ತೆ. ಯಾವಾಗ ಸಿಂಪಡಣೆ ಮಾಡಬೇಕು ಅಂತಂದರೆ, ನಿಮಗೆ ಒಡೆ ಬರುವ ಸಂದರ್ಭದಲ್ಲಿ ಅಂದರೆ ಅಲ್ಲೊಂದು ಇಲ್ಲೊಂದು ಒಡೆ ಕಡಿತಾ ಇದೆ, ಹೂ ತೆನೆ ಕಡಿತಾ ಇದೆ ಅಂದಾಗ 5% ತೆನೆ ಕಡಿಯುವ ಹಂತದಲ್ಲಿ ನೀವು ಸಿಂಪಡಣೆ ಮಾಡಬೇಕಾಗತ್ತೆ. ಇದಕ್ಕೆ ನೀವು ಶಿಲೀಂಧ್ರನಾಶಕಗಳಿದೆ, ಟ್ರೈಸೈಕ್ಲೋಸರಲ್ ಅಂತ ಏನು ಶಿಲೀಂಧ್ರನಾಶಕ ಇದೆ ಅದನ್ನು ಉಪಯೋಗಿಸ್ಬೋದು. ಅದು ಕೂಡ 6 ಗ್ರಾಮ್ ಪ್ರತಿ 10 ಲೀಟರ್ ನೀರಿಗೆ. ಅಥವಾ ನೇಟಿವ್ ಅಂತ ಟ್ರೈಬಿಕೋನೋಜಲ್ ಮತ್ತು ಟ್ರೈಫ್ಲೋಕ್ಸಿಸ್ಟ್ರೋವಿನ್ ಅಂತ ಏನು ಹೇಳಿದೆ ಆ ಶಿಲೀಂಧ್ರನಾಶಕ ಕೂಡ ಅವರು 4 ಗ್ರಾಮ್ ಪ್ರತಿ 10 ಲೀಟರಿಗೆ ಸಿಂಪಡಿಸ್ಬೋದು. ಅಥವಾ ಹಲವಾರು ಶಿಲೀಂಧ್ರನಾಶಕ ಇದೆ. ಆದರೆ ಸಿಂಪಡಿಸುವ ಹಂತ ಅಂದರೆ ಯಾವ 5% ತೆನೆ ಬರುವ ಹಂತದಲ್ಲೇ ನೀವು ಸಿಂಪಡಣೆ ಮಾಡಿದಲ್ಲಿ ಈ ರೋಗನ ಹತೋಟಿ ಮಾಡ್ಕೋಬೋದು. ಆದರೆ ತೆನೆ ಬಂದ ನಂತರ ರೋಗ ಲಕ್ಷಣಗಳು ಕಾಣಿಸ್ಕೊಂಡ ನಂತರ ನೀವು ಸಿಂಪಡಣೆ ಮಾಡಿದಲ್ಲಿ ಈ ರೋಗನ ಹತೋಟಿ ಮಾಡೋದು ಬಹಳ ಕಷ್ಟ, ಹತೋಟಿ ಮಾಡೋಕ್ಕಾಗೋದೂ ಇಲ್ಲ. ಆದ್ದರಿಂದ ರೈತರಲ್ಲಿ ಮನವಿ ಏನಂದರೆ, ಈ ರೋಗಕ್ಕೆ ಯಾಕಂದರೆ ಯಾವುದೇ ತಳಿಯೂ ನಿರೋಧಕತೆ ಇಲ್ಲ, ಮತ್ತು ಹೈಬ್ರಿಡ್ ಮತ್ತು ಸಣ್ಣಕ್ಕಿ ತಳಿಗಳಲ್ಲಿ ಈ ರೋಗ ಕಡ್ಡಾಯವಾಗಿ ಬಂದೇ ಬರುತ್ತೆ ಅಂತ ನಮ್ಮ ಸಂಶೋಧನೆ ಪ್ರಕಾರ. ಆದ್ದರಿಂದ ಎಲ್ಲ ತಳಿ ಬೆಳೆಯುವಂಥ ರೈತರಿಗೆ ಈ ರೋಗಕ್ಕೆ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡಿದ್ದಲ್ಲಿ ರೈತರು ಬಹಳ ಪರಿಣಾಮಕಾರಿಯಾಗಿ ಈ ರೋಗ ನಿರ್ವಹಣೆ ಮಾಡಿ ಒಳ್ಳೆ ಬೆಳೆನ ಪಡ್ಕೋಬೋದು. ಇನ್ನು ಕುತ್ತಿಗೆ ಬೆಂಕಿ ರೋಗ ಅಂದರೆ ಈ ಒಡೆ ಕಡಿದ 10 ದಿನಕ್ಕೆ ಅಂದರೆ ಹಾಲು ತುಂಬ ಹಂತದಲ್ಲಿ ಏನಾದರೂ ಕಾಣಿಸ್ಕೊಂಡಲ್ಲಿ ನಿಮಗೆ ಬಹಳ ಜೊಳ್ಳಾಗುತ್ತೆ. ಅಥವಾ ಕಾಳು ಬಲಿಯೋ ಹಂತದಲ್ಲಿ ಏನಾದರೂ ಕುತ್ತಿಗೆ ಬೆಂಕಿ ರೋಗ ಬಂದಲ್ಲಿ ಜೊಳ್ಳು ಅಂದರೆ 1/2 ಕಾಳು ಕಟ್ಟಿರುತ್ತೆ, ಅಲ್ಲೂ ಕೂಡ ಅಕ್ಕಿ ಪುಡಿಯಾಗುತ್ತೆ. ಸೊ ಆದ್ದರಿಂದ ಈ ರೋಗದಿಂದ ಹೆಚ್ಚು ನಷ್ಟ ಉಂಟಾಗುತ್ತೆ. ಸೊ ಎಲ್ಲ ರೈತರು ಈ ರೋಗಕ್ಕೆ ಮುಂಜಾಗ್ರತೆಯಾಗಿ ನಾನೇನು ಶಿಲೀಂಧ್ರನಾಶಕಗಳು ಟ್ರೈಸೈಕ್ಲೋಸಲ್ ಅಂತ ಹೇಳಿದೆ, 75 WP, ಅದು 6 ಗ್ರಾಮ್ ಪ್ರತಿ 10 ಲೀಟರ್ ನೀರಿಗೆ. ಅಥವಾ ನೇಟಿವ್ ಅಂತ ಅದು ಟ್ರೈಫ್ಲೋಕ್ಸಿಸೋಲ್ ಪ್ಲಸ್ ಟೆಬಕನೋಸೋಲ್, ನೇಟಿವ್ ಅಂತ ಅದು ಟ್ರೇಡ್ ನೇಮು, ಅದು 4 ಗ್ರಾಮ್ ಪ್ರತಿ 10 ಲೀಟರ್ ನೀರಿಗೆ. ಅಥವಾ ಇಂಪ್ರೆಷನ್ ಅಂತ ಇನ್ನೊಂದಿದೆ, ಟ್ರೈಸೈಕ್ಲೋಸಲ್ ಪ್ಲಸ್ ಹೆಕ್ಸಾಕೋನೋಸೋಲ್, ಅದು ಕೂಡ ಒಂದು ಸಂಯುಕ್ತ ಶಿಲೀಂಧ್ರನಾಶಕ, ಅದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಅಥವಾ ಕಿಟಾಸಿನ್ ಅಂತ ಇದೆ, ಅದು ಕೂಡ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಯಾವುದಾದ್ರೂ ಸಿಂಪಡಿಸಿ, ಬಟ್ 5% ತೆನೆ ಬರುವ ಹಂತದಲ್ಲಿ ಸಿಂಪಡಿಸಿದಲ್ಲಿ ನೀವು ಪರಿಣಾಮಕಾರಿಯಾಗಿ ಈ ರೋಗನ ನಿರ್ವಹಣೆ ಮಾಡ್ಕೋಬಹುದು. ಇನ್ನು ಈ ಬೆಂಕಿ ರೋಗ, ಕುತ್ತಿಗೆ ಬೆಂಕಿ ರೋಗ ಹೇಳಿದೆ ನಿಮಗೆ, ಎಲೆ ಬೆಂಕಿ ರೋಗ ಹೇಳಿದೆ. ಇನ್ನು ಗಿಣ್ಣುಗೂ ಕೂಡ ಅಂದರೆ ಕಾಂಡದ ಗಿಣ್ಣಿನ ಭಾಗದಲ್ಲೂ ಕೂಡ ಈ ರೋಗ ಬಾಧಿಸುವ ಸಾಧ್ಯತೆ ಇರುತ್ತೆ. ಸೊ ಆ ಗಿಣ್ಣಿನ ಭಾಗದಲ್ಲಿ ಕೂಡ ಮೊದಲು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ನಂತರ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟು ಒಣಗ್ತಾ ಹೋಗಿ ಅಂದರೆ ಗಿಡ ಬಿದ್ದೋಗ್ಬಿಡುತ್ತೆ ರೋಗ ಬಾಧೆ ಆದಮೇಲೆ. ಸೊ ಈ ಬೆಂಕಿ ರೋಗಕ್ಕೆ ಎಲ್ಲ ರೈತರು ಎಲ್ಲ ಭಾಗದಲ್ಲಿ ಬೆಳೆಯುವಂಥ ಭತ್ತ ಬೆಳೆಯುವಂಥ ರೈತರು ಇದಕ್ಕೆ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡೋದು ಬಹಳ ಅನುಕೂಲ. ಇದಿಷ್ಟು ಮುಖ್ಯವಾಗಿ ಬೆಂಕಿ ರೋಗದ ಬಗ್ಗೆ ಆಯಿತು. ಹೌದು ಸರ್. ಇನ್ನು ಎರಡನೇ ರೋಗ ಯಾವುದು, ಅದರ ರೋಗ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಯಾವ ಹಂತದಲ್ಲಿ ನಾವು ನಿರೀಕ್ಷೆ ಮಾಡಬಹುದು? ಇನ್ನು ಈ ಎಲೆ ಕವಚ ಕೊಳೆ ರೋಗ, ಎರಡನೇ ಮುಖ್ಯ ರೋಗ ಅಂತಂದ್ರೆ ಭತ್ತದಲ್ಲಿ ಎಲೆ ಕವಚ ಕೊಳೆ ರೋಗ. ಇದು ಕೂಡ ಭತ್ತ ಬೆಳೆಯುವ ಎಲ್ಲ ಪ್ರದೇಶದಲ್ಲೂ ಕೂಡ ಈ ರೋಗ ಕಾಣಬರುತ್ತೆ. ಇದು ಕೂಡ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಇದು ಶಿಲೀಂಧ್ರ ಮಣ್ಣಿನಲ್ಲಿ ವಾಸವಾಗಿರುತ್ತೆ. ಆದರೆ ನಿಮಗೆ ರೋಗ ಬಾಧಿಸುವ ಹಂತ ಅಂದರೆ 30 ತೆಂಡೆಯೋಡಿಯ ಹಂತದಲ್ಲೇ ಈ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳೋದು. 30-45 ದಿನ ನಾಟಿಯಾಗಿ 30-45 ದಿನ ಈ ರೋಗದ ಲಕ್ಷಣಗಳು ಮೊದಲು ಬುಡಭಾಗದಿಂದ ಅಂದರೆ ನೀರು ನಿಲ್ಲಿಸಿರ್ತಾರಲ್ಲ ಆ ನೀರಿನ ಮಟ್ಟದಲ್ಲಿ ಬುಡಭಾಗದಲ್ಲಿ ನಿಮಗೆ ಮೊದಲು ಕಂದು ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ. ನಂತರ ಆ ಚುಕ್ಕೆಗಳಿಗೆ ನಿರ್ದಿಷ್ಟವಾದ ಆಕಾರ ಇರಲ್ಲ, ಆ ಮಚ್ಚೆಗಳು ಅಗಲವಾಗಿ ನಂತರ ಬೂದು ಬಣ್ಣಕ್ಕೆ ತಿರುಗಿದೆ. ಇಂತಹ ಮಚ್ಚೆಗಳು ತೀವ್ರತೆ ಹೆಚ್ಚಿದ್ದಲ್ಲಿ ಎಲೆಯ ಭಾಗಕ್ಕೆ ಅದು ಹಡುತ್ತಾ ಹೋಗುತ್ತೆ, ಅಂದರೆ ಮೇಲಿನ ಭಾಗಕ್ಕೆ ಹಡುತ್ತಾ ಹೋಗುತ್ತೆ. ಮತ್ತು ಭಾಳ ತೀವ್ರವಾಗಿ ಭಾಳ ಫಾಸ್ಟಾಗಿ ಇದು ರೋಗ ಹಡುತ್ತೆ.

ಪರಿವರ್ತನೆ. ಕೆಲವು ರೋಗಾಣುಗಳು ಏನಾಗುತ್ತೆ, ಮಣ್ಣಿನೆಲ್ಲ ವಾಸವಾಗುತ್ತೆ. ಎಲೆ ಕವಚಕೊಳ್ಳೋ ರೋಗ ಅಂತ ಏನು ಹೇಳಿದೆ ಅದು ಮಣ್ಣಿನೆಲ್ಲ ವಾಸವಾಗುತ್ತೆ. ಮತ್ತೆ ಬಹಳ ಒಂದು ವರ್ಷ ಎರಡು ವರ್ಷ ಸತತವಾಗಿ ಏನಾದರೂ ನಾವು ಬರ್ತಾ ಇದ್ರೆ ಆ ರೋಗ, ನಾವು ಬೆಳೆ ಪರಿವರ್ತನೆ ಮಾಡಿ ಅಂತ ಹೇಳ್ತೀವಿ. ದ್ವಿದಳ ಧಾನ್ಯನೋ ಹಸಿರೆಲ ಗೊಬ್ಬರ ಏನಾದರೂ ಹಾಕಿಬಿಟ್ಟು ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ. ನಂತರ ರೈತರು ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಬಳಸ್ತಾನೆ ಇಲ್ಲ ಸರ್, ಯಾಕಂದರೆ ಅಭಾವ. ಮತ್ತು ಅದ್ರ ಬದಲು ಅಟ್ಲೀಸ್ಟ್ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ, ಅಥವಾ ಈ ಹಸಿರೆಲೆ ಗೊಬ್ಬರ ಡ್ಯಾಂಚ ಅಪ್ಸೆಂಡ್ಬು ಏನಾದರೂ ಹಾಕಿಬಿಟ್ಟು ಭೂಮಿಗೆ ಹಾಕೋದ್ರಿಂದ ನಮಗೆ ಮಣ್ಣಿನಲ್ಲಿ ಫಲವತ್ತತೆನೂ ಜಾಸ್ತಿ ಆಗುತ್ತೆ. ಮತ್ತು ಈ ಪೊಟ್ಯಾಶ್ ಏನು ಕೊರತೆ ಇದೆ ನಮ್ಮ ಮಣ್ಣಿನಲ್ಲಿ ಅದು ಕೂಡ ಹೆಚ್ಚು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ಹಸಿರೆಲೆ ಗೊಬ್ಬರನ ಬಳಸಲು ನಾನು ರೈತರಿಗೆ ಸಜೆಸ್ಟ್ ಮಾಡ್ತೀನಿ. ಇನ್ನು ಸರಿಯಾದ ಸಮಯದಲ್ಲಿ ನಾಟಿ ಮತ್ತು ಬಿತ್ತನೆ. ಈಗ ಮಧ್ಯಮಾವಧಿ ತಳಿ ಇರುತ್ತೆ, ಅಲ್ಪಾವಧಿ ತಳಿ ಇರುತ್ತೆ, ಮತ್ತು ದೀರ್ಘಾವಧಿ ತಳಿ ಇರುತ್ತೆ. ಅಂಥ ತಳಿ ದೀರ್ಘಾವಧಿ ತಳಿನ ನಾವು ಲೇಟಾಗಿ ಏನಾದರೂ ಬಿತ್ತನೆ ಮತ್ತು ನಾಟಿ ಮಾಡಿದ್ದಲ್ಲಿ ನಮಗೆ ಅದು ಚಳಿಗೆ ಸಿಗಾಕೊಳ್ಳುತ್ತೆ, ಆವಾಗ ರೋಗಗಳು ಬಂದೇ ಬರುತ್ತೆ. ಆದ್ದರಿಂದ ಯಾವಾಗ ನಾವು ಸಿಫಾರಸ್ ಮಾಡಿರ್ತೀವೋ ತಳಿಗಳ ಬಿತ್ತನೆ ಮತ್ತು ನಾಟಿಗೆ ಆವಾಗ ನಾವು ಮಾಡಬೇಕಾಗತ್ತೆ, ಇಲ್ಲಾಂದರೆ ರೋಗಗಳು ಹೆಚ್ಚಾಗಿ ಬರುವ ಸಾಧ್ಯತೆ ಇರುತ್ತೆ. ತಡವಾಗಿ ಏನಾದರೂ ಬಿತ್ತನೆ ನಾಟಿ ಮಾಡಿದ್ರೆ ಬೆಂಕಿ ರೋಗ ಹೆಚ್ಚಾಗಿ ಬರುತ್ತೆ ಸರ್ ಈ ಭಾಗದಲ್ಲಿ, ಆದರೆ ಸರಿಯಾದ ಸಮಯದಲ್ಲಿ ನಾಟಿ ಮಾಡಬೇಕು. ನಂತರ ಇನ್ನೊಂದು ಪ್ರಮುಖವಾಗಿ ಅಂದರೆ ರಸಗೊಬ್ಬರಗಳ ಪೂರೈಕೆ. ಹೆಚ್ಚಾಗಿ ಸಾರಜನಕ ಹಾಕ್ತಾ ಇದ್ದಾರೆ ರೈತರು. ಈ ಸಾರಜನಕ ಹಾಕಿದಲ್ಲಿ ನಾನು ಮೊದಲೇ ಹೇಳಿದೆ ಬೆಂಕಿ ರೋಗದ ತಿಳಿಸ್ಬೇಕಾದ್ರೆ ಹೆಚ್ಚಾಗಿ ರೋಗ ಬರುತ್ತೆ ಅಂತ. ಸೊ ಎಷ್ಟು ಸಿಫಾರಸು ಮಾಡಿರ್ತಾರೋ ಅಷ್ಟು ಪ್ರಮಾಣದಲ್ಲೇ ಸಾರಜನಕ, ರಂಜಕ, ಪೊಟ್ಯಾಶ್ ಮೂಲ ಗೊಬ್ಬರವಾಗಿ ರಂಜಕ ಅಂದರೆ ಕಾಂಪ್ಲೆಕ್ಸ್ ಏನು ಹೇಳಿ ಹಾಕ್ತಾರೋ ನಾಟಿ ಸಮಯದಲ್ಲೇ ಹಾಕಬೇಕಾಗುತ್ತೆ. ಪೊಟ್ಯಾಶ್ ಮತ್ತು ಫಾಸ್ಫರಸ್ಸು ಮತ್ತು ರಂಜಕ ಮತ್ತು ಸಾರಜನಕನ ನಂತರ ಸಾರಜನಕ ಮೇಲ್ಗೊಬ್ಬರ ಆಗಿ ಹಂತ ಹಂತವಾಗಿ ಕೊಟ್ಟಲ್ಲಿ ನಾವು ಈ ಬೇಸಾಯ ಕ್ರಮಗಳನ್ನ ಸರಿಯಾಗಿ ಅಳವಡಿಸ್ದಂಗಾಗತ್ತೆ. ನಂತರ ಈಗ ಕೆಲವು ರೋಗಗಳಿಗೆ ತಡ್ಕೊಳ್ಳೋವಂಥ ತಳಿಗಳಿದ್ದಾವೆ, ಅಂದರೆ ಈ ಬೆಂಕಿ ರೋಗಕ್ಕೆ BR ಬರ್ತಾ ಇದೆ, ಎಲ್ಲಿ ರೋಗ ಸತತವಾಗಿ ಬರ್ತಾ ಇದೆಯೋ, ಈಗ ಕೆಆರ್ನಗರದಲ್ಲಿ ಹೆಚ್ಚಾಗಿ ಬೆಂಕಿ ರೋಗ ಬರುತ್ತೋ ಅಂತಹ ಭಾಗದಲ್ಲಿ ರೈತರು ಸ್ವಲ್ಪ ಸಹಿಷ್ಣುತೆ ಇರುವಂಥ ತಳಿ ಈ BR 2655 ಅಂತಹ ತಳಿಗಳನ್ನ ಉಪಯೋಗಿಸೋದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ರಾಶಿ ಇದೆ ಅಂತ, ಅಥವಾ ಈಗ ಎಷ್ಟೊಂದು ಪ್ರೈವೇಟ್ ಕಂಪನಿಯ VNR 2233+ ಅಂತ ಇದೆ ಸರ್ ಹೈಬ್ರಿಡ್, ಅದರಲ್ಲೂ ರೋಗ ತಡ್ಕೊಳ್ಳುವಂಥ ಶಕ್ತಿ ಇದೆ ಅಂತ ಅವರು ಹೇಳಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅಂತಹ ಬ್ಲಾಸ್ಟ್ ರೆಸಿಸ್ಟೆಂಟ್ ವೆರೈಟಿ ಅದರ ತಡ್ಕೊಳ್ಳೋ ಅಥವಾ ಬ್ಲಾಸ್ಟ್ ಟಾಲರೆಂಟ್ ವೆರೈಟಿ, ಬ್ಲಾಸ್ಟ್ ಅಂದರೆ ಬೆಂಕಿ ರೋಗ ತಡ್ಕೊಳ್ಳೋ ಶಕ್ತಿ ಇರೋವಂಥ ತಳಿ ಅಥವಾ ಹೈಬ್ರಿಡ್ನ ಬಳಸಬೇಕಾಗುತ್ತೆ. ಇನ್ನು ಜೈವಿಕ ಹತೋಟಿಗೆ ಬಂದಲ್ಲಿ ಏನಂತಂದರೆ ಈಗ ಎಲೆ ಕವಚಕೊಳ್ಳೋ ರೋಗ, ಇದಕ್ಕೆ ಜೈವಿಕ ಹತೋಟಿ ಮಾಡ್ಬೋದು. ಏನಂತಂದರೆ ಈಗ ಸೋಡೋಮೋಸ್ ಫೋರೋಸಿಸ್ ಅಂತ ಒಂದು ಜೈವಿಕ ದುಂಡಾನು ಇದೆ, ಅದನ್ನು ಉಪಯೋಗಿಸ್ಬಿಟ್ಟು ನಾವು ನಾಟಿ ಸಮಯದಲ್ಲಿ ನಾವು ಬೇರುಗಳನ್ನ ಒಂದು 15 ನಿಮಿಷ 10 ml ಪ್ರತಿ ಲೀಟರ್ ನೀರು ಅಥವಾ 10 g ಸೋಡೋಮೋಸ್ ಫೋರೋಸಿಸ್ ಅಂತ ಏನು ಜೈವಿಕ ದುಂಡಾನು ಇದೆ ಅದನ್ನು ದ್ರಾವಣದಲ್ಲಿ ನೆನೆಸ್ಬಿಟ್ಟು ನಂತರ ನಾಟಿ ಮಾಡೋದ್ರಿಂದ ನಂತರ ಜೈವಿಕ ಹತೋಟಿ ಕ್ರಮನೇ ಅಂದರೆ ಸಾವಯವ ಪದ್ಧತಿಯಲ್ಲಿ ನಾನು ಭತ್ತ ಬೆಳಿತೀನಿ ಎಂದವರು ಈ ಸೋಡೋಮೋಸ್ ಫ್ಲೋರೋಸನ್ಸ್ನೇ ಅವರು ರೋಗ ಕಾಣಿಸ್ಕೊಂಡ ನಂತರ ಅವರು ಸಿಂಪಡಣೆ ಮಾಡ್ಬೋದು. 5 g ಅಥವಾ 5 ml ಪ್ರತಿ ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆ ಮಾಡಿ ನಾವು ರೋಗನ ಹತೋಟಿ ಮಾಡ್ಕೋಬೋದು. ಅದು ಎಲೆ ಕವಚಕೊಳೆ ರೋಗ. ಇನ್ನು ಜೀವಾಮೃತ ಬೀಜಾಮೃತ ಅದೆಲ್ಲ ಉಪಯೋಗಿಸೋದಲ್ಲಿ ಸಾಮಾನ್ಯವಾಗಿ ರೋಗಗಳು ಕಮ್ಮಿನೇ, ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂಥರು. ಸೊ ಅದನ್ನು ಕೂಡ ಉಪಯೋಗಿಸಿ ನಾವು ರೋಗನ ಹತೋಟಿ ಮಾಡ್ಕೋಬೋದು. ಪ್ರಮುಖವಾಗಿ ಅದೇ ಖರ್ಚಿನ ದೃಷ್ಟಿಯಲ್ಲಿ ಇಟ್ಕೊಂಡು ಸಹ ನಾವು ನೋಡೋದಾದರೆ ಸಮಗ್ರ ನಿರ್ವಹಣಾ ಕ್ರಮಗಳು ಯಾವತ್ತು ಒಳ್ಳೆಯದೇ. ಹೌದು ಸರ್. ಮತ್ತೆ ಇನ್ನೊಂದು ಬೀಜೋಪಚಾರದ ಬಗ್ಗೆ ನಿಮಗೆ ಹೇಳ್ತೀನಿ ಅಂತಂದ್ರೆ ಪ್ರಮುಖವಾಗಿ ಹಲವಾರು ರೋಗಗಳು ಬೀಜದ ಪ್ರಸಾರ ಆಗುತ್ತೆ. ಒಂದು ಬೆಂಕಿ ರೋಗ ಆಗುತ್ತೆ, ಕಂದು ಚುಕ್ಕೆ ರೋಗ ಆಗುತ್ತೆ, ಊದ್ಬತ್ತಿ ರೋಗ, ಇನ್ನು ಎಲೆ ಕವಚಕೊಳ್ಳೋ ರೋಗ ಕೆಲವು ಸಂದರ್ಭದಲ್ಲಿ, ಮತ್ತೆ ತೆನೆ ಕವಚಕೊಳ್ಳೋ ರೋಗ, ಇದಿಷ್ಟು ಕೂಡ ನಮಗೆ ಬೀಜದಿಂದ ಪ್ರಸಾರ ಆಗಂಥ ರೋಗ. ಆದ್ದರಿಂದ ಇದಕ್ಕೆ ಬೀಜೋಪಚಾರ ಮಾಡೋದ್ರಿಂದ ನಿಮಗೆ ಬಹಳ ಕಡಿಮೆ ವೆಚ್ಚದಲ್ಲೇ ನೀವು ಬೀಜದಿಂದ ಪ್ರಸಾರ ಆಗುವಂಥ ರೋಗಗಳನ್ನ ಹತೋಟಿ ಮಾಡ್ಕೋಬೋದಾಗುತ್ತೆ. ಸೊ ಆದ್ದರಿಂದ ಈ ನಾನು ಹೇಳ್ತಿರುವ ಶಿಲೀನಾಶಕಗಳನ್ನ ಉಪಯೋಗಿಸ್ಬಿಟ್ಟು ರೈತರು ತಪ್ಪದೇ ಮಾಡಬೇಕಾಗತ್ತೆ. ಒಂದು ಕಾರ್ಬನ್ ಡೈಸಿಮ್ 50 W3, ಇದು 4 g ಪ್ರತಿ kg ಬೀಜಕ್ಕೆ. ಇವರು ಹಲವಾರು ವಿಧಾನ ಇದೆ, ನಾನು ತಿಳಿಸ್ಕೊಡ್ತೀನಿ ಸರ್. ಅಥವಾ ಸಂಯುಕ್ತ ಶಿಲೀನಾಶಕ ಇದೆ, ಕಾರ್ಬನ್ ಡೈಸಿಮ್ ಮತ್ತು ಮ್ಯಾಂಕೋಜಬ್, ಇದು ಎರಡು ಸೇರಿಸ್ಬಿಟ್ಟು ಮಾಡಿರುವಂಥ ಸ್ಪ್ರಿಂಟ್ ಅಂತ ಸಿಗುತ್ತೆ, ಇದು ಕೂಡ 4 g ಪ್ರತಿ kg ಬೀಜಕ್ಕೆ. ಅಥವಾ ಈ ಬೆಂಕಿ ರೋಗ ಬಾಧಿತ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಂಕಿ ರೋಗ ಬರುವಂಥ ಪ್ರದೇಶದಲ್ಲಿ ಟ್ರೈಸೈಕ್ಲೋಸೋಲ್, ಅದನ್ನು ಕೂಡ 3 g ಪ್ರತಿ kg ಬೀಜಕ್ಕೆ ಉಪಯೋಗಿಸ್ಬಿಟ್ಟು ಮಾಡ್ಬೋದು.

ಕರೆದೆವು ನಾವು. ಜೋಡಿಸಿ ಶಕ್ತಿಯ ಬೆವರ ಸುರಿಸಿ ಜೋಳ ಜೋಡ.